ನೋಡಿ, ನಮ್ಮ ದೇಹದ ಅಂಗಗಳನ್ನ ಇನ್ನೊಬ್ಬರಿಗೆ ನಾವು ದಾನ ಮಾಡುವಂತದ್ದು ಅಂಗಾಂಗ ದಾನ, ಅಂಗ ಮತ್ತು ಅಂಗಾಂಶಗಳನ್ನ ದಾನ ಮಾಡುವಂಥದ್ದು. ಅದು ನಿಮ್ಮ ಯಕೃತಿ ಇರ್ಬೋದು, ಮೇದೋಜೀರಕ ಗ್ರಂಥಿ ಇರ್ಬೋದು, ಹಾರ್ಟ್ ಇರ್ಬೋದು, ಶ್ವಾಸಕೋಶ ಇರ್ಬೋದು. ನಮಗೆಲ್ಲ ಗೊತ್ತಿದೆ, ರಕ್ತದಾನ ಗೊತ್ತಿದೆ, ನೇತ್ರದಾನ ಗೊತ್ತಿದೆ, ಅದು ಹೆಚ್ಚಿನವರಿಗೆ ಅದರ ಬಗ್ಗೆ ಜಾಗೃತಿ ಇದೆ. ಆದರೆ ಈ ಅಂಗಾಂಗ ದಾನ, ನಮ್ಮ ದೇಹದಲ್ಲಿರುವಂತಹ ಅಂಗಗಳನ್ನು ಇತರರಿಗೆ ನಾವು ದಾನ ಮಾಡುವುದರ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿ ಇಲ್ಲ. ಜನರಲ್ಲಿ ಈ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿ, ಅರಿವು ಮೂಡಿಸಿ, ಮತ್ತು ಹಲವಾರು ಅಪನಂಬಿಕೆಗಳು, ಮೂಢನಂಬಿಕೆಗಳಿದೆ, ಅದನ್ನು ಹೋಗಲಾಡಿಸುವುದು ವೈದ್ಯರಾದ ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಆಗಸ್ಟ್ 13ರಂದು ಭಾರತ ದೇಶದಾದ್ಯಂತ ಅಂಗಾಂಗ ದಾನಿಗಳ ಜಾಗೃತಿ ದಿನ ಅಂತ ಹೇಳಿ ಆಚರಣೆ ಮಾಡಿ ಅಂಗಾಂಗ ದಾನವನ್ನು ಪ್ರಚೋದಿಸಲು ಮತ್ತು ಪ್ರೇರೇಪಿಸುವ ಉದ್ದೇಶದಿಂದ ಈ ಆಚರಣೆಯನ್ನು ಮಾಡಲಾಗ್ತಾ ಇದೆ. ನಮ್ಮ ದೇಶದ ಜನಸಂಖ್ಯೆ ತೆಗೆದುಕೊಂಡ್ರೆ 135 ಕೋಟಿ ಜನಸಂಖ್ಯೆ ಇದೆ. ಆದರೆ ಲಕ್ಷಾಂತರ ಮಂದಿ ಮೂತ್ರಪಿಂಡ ಇರ್ಬೋದು, ಯಕೃತ್ ಇರ್ಬೋದು, ಹೃದಯ ಇರ್ಬೋದು, ಶ್ವಾಸಕೋಶಗಳ ಅಗತ್ಯ ಇರುವವರು ಅದರ ಲಭ್ಯತೆಯ ಕೊರತೆಯಿಂದಾಗಿ ಕಾಯಬೇಕಾಗ್ತಾ ಇದೆ. ಕೆಲ ಹೆಚ್ಚಿನವರಿಗೆ ಸಿಗೋದೇ ಇಲ್ಲ. ಈ ನಮ್ಮ ಬೃಹತ್ ಭಾರತದಲ್ಲಿ 135 ಕೋಟಿ ಜನಸಂಖ್ಯೆಯಲ್ಲಿ ಅಂಗಾಂಗಗಳು ಬೇಕಾದಷ್ಟಿದೆ, ಆದರೆ ದಾನಿಗಳ ಕೊರತೆ ಕಾಡ್ತಾ ಇದೆ. ಕೇವಲ 1000 ಸಂಖ್ಯೆಯಲ್ಲಿ ದಾನಿಗಳು ಇದ್ದಾರೆ. ಈ ಕಾರಣದಿಂದಾಗಿ 100 ವರ್ಷ ಬಾಳಿ ಬದುಕಬೇಕಾದಂತಹ ರೋಗಿಗಳು ಜೀವ ಕಳೆದುಕೊಳ್ತಾ ಇದ್ದಾರೆ. ಅವರಿಗೆ ಸೂಕ್ತ ಸಮಯದಲ್ಲಿ ಸರಿಯಾದ ಮಾಹಿತಿ ಇಲ್ಲದೆ ಅಂಗಾಂಗಗಳು ದೊರಕ್ತಾ ಇಲ್ಲ. ಇದರಲ್ಲಿ ಕಾನೂನಿನ ಅಡಚಣೆಯೂ ಇತ್ತು, ಅದನ್ನು ಸರಿಪಡಿಸಲಾಗಿದೆ. ಮಾಹಿತಿಯ ಕೊರತೆ, ಮೂಢನಂಬಿಕೆ ಮತ್ತು ಸರಿಯಾದ ಮಾರ್ಗದರ್ಶನ ಇವೆಲ್ಲ ಇಲ್ಲದ ಕಾರಣ ಬಾಳಿ ಬದುಕಬೇಕಾದ ಜೀವಗಳು ಕಮರಿ ಹೋಗ್ತಾ ಇದೆ. ಉದಾಹರಣೆಗೆ ಹೇಳ್ತೇನೆ, ನಮ್ಮ ಭಾರತ ದೇಶದಲ್ಲಿ ವಾರ್ಷಿಕವಾಗಿ 2 ಲಕ್ಷ ಮಂದಿಗೆ ಕಿಡ್ನಿ ಅವಶ್ಯಕತೆ ಇದೆ, ಆದರೆ ಸಿಗುವಂಥದ್ದು ಕೇವಲ 5,000-6,000 ಮಂದಿಗೆ ಮಾತ್ರ. ಹೆಚ್ಚಿನವರಿಗೆ ಕಿಡ್ನಿಯ ಲಭ್ಯತೆ ಇಲ್ಲ. ನಮ್ಮಲ್ಲಿ ದಾನಿಗಳ ಕೊರತೆ ಇದೆ, ಕಿಡ್ನಿಗಳು ಬೇಕಾದಷ್ಟಿದೆ. ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಅದರ ಬಗ್ಗೆ ಇರುವಂತಹ ಭಯ ಹೋಗಲಾಡಿಸಬೇಕು, ಮೂಢನಂಬಿಕೆ ತೊಲಗಿ ಹಾಕಬೇಕು. ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಗುತ್ತು ಗುರಿ ಇಲ್ಲದ ಬದುಕಿನಲ್ಲಿ ಇರಬಾರದು. ಹೆಚ್ಚಿನವರಿಗೆ ಹಗಲು ಇರಳಾಗ್ತದೆ ಹೊರತು ಬೇರೆ ಯಾವ ಸಾರ್ಥಕತೆ ಸಿಗುವುದಿಲ್ಲ. ಈ ನಿಟ್ಟಿನಲ್ಲಿ ಸತ್ತಂತೆ ಬದುಕುವ ಬದಲು ಸತ್ತ ಮೇಲೂ ಬದುಕುವಂತಹ ಒಂದು ಸಾರ್ಥಕತೆ ಪಡೆಯುವಂತಹ ಒಂದು ದಾನ ಇದ್ರೆ ಅದು ಅಂಗಾಂಗ ದಾನ. ಇದರ ಬಗ್ಗೆ ನಾವು ಹೆಚ್ಚಿನ ಜಾಗೃತಿ ಮೂಡಿಸಬೇಕಾದ ವಿಶೇಷ ಅನಿವಾರ್ಯತೆ ಈಗ ಇದೆ. ಈಗ ಈ ಅಂಗಾಂಗ ದಾನವನ್ನ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಇದನ್ನ ಯಾವ ರೀತಿ ನಾವು ವಿಂಗಡಿಸಬಹುದು? ನೋಡಿ, ಅಂಗಾಂಗ ದಾನಗಳಲ್ಲಿ 2 ವಿಧಗಳಿದೆ. ಒಂದು ಜೀವಂತ ವ್ಯಕ್ತಿಗಳು ಮಾಡುವಂತಹ ದಾನ, ಇನ್ನೊಂದು ಸತ್ತ ನಂತರ ಮಾಡುವಂತದ್ದು, ಇನ್ನೊಂದು ಬ್ರೈನ್ ಡೆತ್ ಆದ ಮೇಲೆ ಮಾಡುವಂತಹ ದಾನ. ಓಕೆ, ಜೀವಂತ ವ್ಯಕ್ತಿಗಳು ನಾವು ನಮ್ಮ ದೇಹದಲ್ಲಿ ಮರು ಸೃಷ್ಟಿಯಾಗುವಂತಹ ನಮ್ಮ ದೇಹದ ಅಂಗಾಂಗಗಳನ್ನ, ಜೀವಕೋಶಗಳನ್ನ, ಅಂಗಾಂಶಗಳನ್ನ ನಾವು ದ್ರವ್ಯಗಳನ್ನ ದಾನ ಮಾಡುವುದು. ಇದು ನಮಗೆಲ್ಲ ಗೊತ್ತಿದೆ, ರಕ್ತದಾನ ಹೆಚ್ಚಿನವರು ಮಾಡ್ತಾರೆ, ವೀರ್ಯದಾನ, ಚರ್ಮದಾನ, ಅಸ್ಥಿ ಮಜ್ಜೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಇದೆಲ್ಲ ನಮ್ಮ ದೇಹದಿಂದ ಇನ್ನೊಬ್ಬರಿಗೆ ನಾವು ಕೊಡುವಂಥದ್ದು, ಇದು ನಮ್ಮ ದೇಹದಲ್ಲಿ ಪುನಃ ಸೃಷ್ಟಿಯಾಗ್ತದೆ. ಸೊ ಈ ಕಾರಣದಿಂದ ಜೀವಂತ ಇರುವಾಗ ಈ ದಾನಗಳನ್ನು ನಾವು ಮಾಡಲಿಕ್ಕಾಗ್ತದೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕೆಲವೊಂದು ಅಂಗದ ಭಾಗಗಳನ್ನು ನಾವು ಕೊಡಲಿಕ್ಕಾಗ್ತದೆ, ಯಾಕೆಂದರೆ ಆ ಒಂದು ಪಾರ್ಟನ್ನು ತೆಗೆದರೆ ಅದು ಪುನಃ ಸೃಷ್ಟಿಯಾಗ್ತದೆ. ಉದಾಹರಣೆಗೆ ನಮ್ಮ ಯಕೃತ್ತು, ಕರುಳು ಅಂತ ಹೇಳ್ತೇವೆ, ಅದರ ಒಂದು ಪಾರ್ಟನ್ನು ನಾವು ತೆಗೆದು ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕಾಗ್ತದೆ, ಅಥವಾ ಸಣ್ಣ ಕರುಳು ಅದರ ಒಂದು ಭಾಗವನ್ನು ದಾನ ಮಾಡಲಿಕ್ಕಾಗ್ತದೆ. ಅದೇ ರೀತಿ ನಮ್ಮಲ್ಲಿ 2 ಕಿಡ್ನಿ ಇದ್ದರೆ 1 ಕಿಡ್ನಿಯನ್ನು ದಾನ ಮಾಡಬಹುದು. ಸೊ ಇದೆಲ್ಲ ಜೀವಂತ ಇರುವಂತಹ ವ್ಯಕ್ತಿಗಳು ಮಾಡಬಹುದಾದಂತಹ ದಾನ. ಇನ್ನೊಂದು ಸತ್ತ ಮೇಲೆ ಮಾಡುವಂಥದ್ದು ದಾನ, ನಮ್ಮ ಜೀವ ಹೋದ ಮೇಲೆ ನಾವು ಮಾಡುವಂತಹ ದಾನ, ಸಹಜ ಮರಣ, ನಾರ್ಮಲ್ ಡೆತ್ ಆದ ನಂತರ ನಾವು ಮಾಡುವಂಥದ್ದು ಕಣ್ಣುಗಳನ್ನು, 5-6 ಗಂಟೆ ಒಳಗಡೆ ನಾವು ಕಣ್ಣನ್ನು ದಾನ ಮಾಡಬಹುದು. ನಮ್ಮ ಹೃದಯದ ಕವಾಟಗಳು ಅಂತ ಹೇಳ್ತೇವೆ, ಅದನ್ನು ದಾನ ಮಾಡಲಿಕ್ಕಾಗ್ತದೆ. ಚರ್ಮ ಅದು ಅಷ್ಟೇ, 6-8 ಗಂಟೆ ಒಳಗೆ ನಮ್ಮ ಚರ್ಮವನ್ನು ನಾವು ದಾನ ಮಾಡಬಹುದು. ಎಲುಬು ಮತ್ತು ಟೆಂಡಾನ್ಗಳು, ಇದನ್ನು ದಾನ ಮಾಡಲಿಕ್ಕಾಗ್ತದೆ. ಕಾರ್ಟಿಲೇಜ್, ರಕ್ತನಾಳಗಳು, ಇದನ್ನೆಲ್ಲ ನಾವು ಸಹಜ ಮರಣ, ನಾರ್ಮಲ್ ಡೆತ್ ಆದ ನಂತರ ಕೊಡುವಂಥ ಅಂಗಗಳು. ಇನ್ನು ಬ್ರೈನ್ ಡೆತ್ ಆದ ಮೇಲೆ ಕೊಡುವಂಥದ್ದು. ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಬ್ರೈನ್ ಡೆತ್ ಅಂತ ಹೇಳಿದರೆ ಒಂದು ವಿಶೇಷವಾದಂತಹ ಕಂಡೀಷನ್. ನಮ್ಮ ಮೆದುಳು ನಿಷ್ಕ್ರಿಯವಾಗಿರ್ತದೆ, ಕೆಲಸ ಮಾಡುವುದಿಲ್ಲ, ಆದರೆ ಬೇರೆ ಶ್ವಾಸಕೋಶಗಳು, ಲಂಗ್ಸ್ಗಳು, ಹೃದಯ, ಕಿಡ್ನಿಗಳು ಫಂಕ್ಷನ್ ಮಾಡ್ತಾ ಇದೆ. ಅಂತಹ ಸಂದರ್ಭಗಳಲ್ಲಿ ನಾವು ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಸಣ್ಣ ಕರುಳು, ಮೇದೋಜೀರಕಾಂಗ ಗ್ರಂಥಿ, ಕಾರ್ನಿಯ, ಮೂಳೆಗಳು, ಹೃದಯದ ಕವಾಟಗಳು, ಇದನ್ನೆಲ್ಲ ನಾವು ಬ್ರೈನ್ ಡೆತ್ ಆದ ಮೇಲೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಹೀಗೆ ಮಾಡುವುದರಿಂದ ಬ್ರೈನ್ ಡೆತ್ ಆದವರು ರೋಗಿಗಳನ್ನು ನಾವು ವೆಂಟಿಲೇಟರಿಂದ ತೆಗೆದುಕೊಡ್ಲೇ ಅವರು ಡೆತ್ ಆಗ್ತದೆ. ಈ ಕಾರಣದಿಂದ ಇಂತಹ ವ್ಯಕ್ತಿಗಳನ್ನ ಮೋಟಿವೇಟ್ ಮಾಡಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಒಂದು ಮೋಟಿವೇಟ್ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಒಬ್ಬರು ಸಾಯ್ತಾರೆ. ಈ ಒಬ್ಬ ಬ್ರೈನ್ ಡೆತ್ ಆದಂತಹ ರೋಗಿಯಿಂದ ಸುಮಾರು 8 ಜೀವಗಳನ್ನ ಉಳಿಸಬಹುದು. ಸೊ ಒಂದು ನಿಮಿಷದಲ್ಲಿ ನಾವು 8 ಜನ ಸಾಯುವರಿದ್ರೆ 8 ಜನರನ್ನ ನಾವು ಬದುಕಿಸುವ ಸಾಧ್ಯತೆಯೂ ಇದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕಂತ ಕೆಲಸ ನಡಿಬೇಕಾಗಿದೆ. ಬ್ರೈನ್ ಡೆತ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಯಾವ ಯಾವ ಸಂದರ್ಭಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಬರ್ತದೆ ಅಂತ ನೋಡಿ. ನಮ್ಮ ಅಪಘಾತಗಳಾದಾಗ ನಮ್ಮ ತಲೆಗೆ ಏಟು ಬಿದ್ದು ಅಥವಾ ಇನ್ನಾವುದೇ ಕಾರಣದಿಂದ ನಮ್ಮ ಮೆದುಳಿಗೆ ತೊಂದರೆಯಾಗಿ ಘಾಸಿಯಾಗಿ ಸಂಪೂರ್ಣ ರಕ್ತ ಸಂಚಾರ ಮೆದುಳಿಗೆ ನಿಂತಿರ್ತದೆ. ಅಂತಹ ಸಂದರ್ಭಗಳಲ್ಲಿ ಆಮ್ಲಜನಕ ಸಪ್ಲೈ ಸಹ ಮೆದುಳಿಗೆ ಇರುವುದಿಲ್ಲ. ಆದರೆ ಹೃದಯ, ಕಿಡ್ನಿ, ಶ್ವಾಸಕೋಶ ಅವರು ತಮ್ಮ ಪಾಡಿಗೆ ಕೆಲಸ ಮಾಡ್ತಾ ಇರ್ತದೆ. ಸೊ ಇಂತಹ ವ್ಯಕ್ತಿಗಳನ್ನು ನಾವು ಇಂಟೆನ್ಸಿವ್ ಕೇರ್ನಲ್ಲಿ ಇಟ್ಟು ವೆಂಟಿಲೇಟರ್ನಲ್ಲಿ ಹಾಕ್ತೇವೆ. ಅಂದರೆ ಕೃತಕ ಉಸಿರಾಟದ ವ್ಯವಸ್ಥೆ ಕೊಟ್ಟು ಆಮ್ಲಜನಕದ ಪೂರೈಕೆಯನ್ನು ನಡೆಯುವಂತೆ ನಾವು ಮಾಡ್ತಾ ಇರ್ತೇವೆ. ಇಂತಹ ವ್ಯಕ್ತಿಗಳು ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ ಎಲ್ಲ ಮೂತ್ರಪಿಂಡಗಳಿಗೆ ಆಮ್ಲಜನಕ ಸರಬರಾಜು ಆಗುವಲ್ಲಿವರೆಗೆ ಅವರ ಅಂಗಗಳು ಸೇಫ್ ಆಗಿರ್ತದೆ. ಸೊ ಯಾವಾಗ ನೀವು ವೆಂಟಿಲೇಟರಿಂದ ತೆಗಿತೇವೋ ಆವಾಗ ಅವರು ನಿಷ್ಕ್ರಿಯಗಳಾಗ್ತದೆ, ಎಲ್ಲ ಅಂಗಗಳು ಕೂಡ ನಿಷ್ಕ್ರಿಯವಾಗ್ತವೆ. ಹೌದು, ಅದು ಉಪಯೋಗಕ್ಕೆ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಬ್ರೈನ್ ಡೆತ್, ಮೆದುಳು ನಿಷ್ಕ್ರಿಯವಾದಂತಹ ರೋಗಿಗಳು ವೈದ್ಯರು ನೋಡಿ ಡಿಕ್ಲೇರ್ ಮಾಡಿದ ಮೇಲೆ ನಾವು ಈ ಎಲ್ಲ ಅಂಗಗಳನ್ನು ಕನ್ಸೆಂಟ್, ರೋಗಿಯ ಕನ್ಸೆಂಟ್ ಇದ್ದರೆ, ರೋಗಿಯ ಕುಟುಂಬಸ್ಥರ ಕನ್ಸೆಂಟ್ ಇದ್ದರೆ ಖಂಡಿತವಾಗಿ ಸಹ ನಾವು ಅದನ್ನು ತೆಗಿಬೋದು, ತೆಗೆದು ಬೇರೆಯವರಿಗೆ ಕೊಡಲಿಕ್ಕೆ ಆಗ್ತದೆ. ಹೀಗೆ ಮಾಡುವುದರಿಂದ ಸತ್ತ ವ್ಯಕ್ತಿಗೂ ಸಹ ಸಾರ್ಥಕತೆ ದೊರಕುತ್ತದೆ. ಆದರೆ ಕೆಲವೊಂದು ಸಮಯದ ಮಿತಿಯ ಒಳಗೆ ನಾವು ಮಾಡಬೇಕಾಗತ್ತೆ. ನಾವು ಮರುದಿವಸ ಮಾಡೋದು ಅಂತ ಆಗೋದಿಲ್ಲ. ಅದಕ್ಕೆ ಆದಂತಹ ಒಂದು ಸಮಯದ ಲಿಮಿಟ್ನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹೃದಯವನ್ನು ನಾವು 4-5 ಗಂಟೆಗಳ ಒಳಗೆ ಇನ್ನೊಬ್ಬರಿಗೆ ಕೊಡಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಟೈಮ್ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ. 10-12 ಗಂಟೆಗಳ ಒಳಗೆ ಪಿತ್ತಕೋಶ ಮಾಡ್ಬೋದು. ಮೂತ್ರಪಿಂಡಗಳನ್ನು 24 ಗಂಟೆಗಳ ಒಳಗೆ ಮೆದುಳು ನಿಷ್ಕ್ರಿಯಗೊಂಡ ರೋಗಿಯಿಂದ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಚರ್ಮ, ಹೃದಯದ ಕವಾಟಗಳು, ಮೂಳೆಗಳನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ. ನೇತ್ರದಾನವನ್ನು ಮಾಡಬಹುದು, ಅದು ಸಹಜ ಮರಣದಾದ ನಂತರವೂ ಮಾಡಬಹುದು, ಬ್ರೈನ್ ಡೆತ್ ಆದ ಮೇಲೂ ಮಾಡಬಹುದು. ಬ್ರೈನ್ ಡೆತ್ ಆದ ಮೇಲೆ 4-5 ಗಂಟೆ ಒಳಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ನೇತ್ರದಾನವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಮಾಡುವುದರಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತಹ ಎಲ್ಲ ಅಂಗಗಳು ಇನ್ನೊಂದು ವ್ಯಕ್ತಿಯಲ್ಲಿ ಅದು ಜೀವಂತ ಇರ್ತದೆ. ಆ ಮೂಲಕ ಮರುಹುಟ್ಟು ಪಡೀತದೆ. ನೀವು ಸತ್ತ ಬಳಿಕವೂ ನೋಡಬೇಕು ಅಂತ ಇದ್ರೆ ನಿಮ್ಮ ನೇತ್ರವನ್ನು ಇನ್ನೊಬ್ಬರಿಗೆ ದಾನ ಮಾಡಿ ಅಂತ ವೈದ್ಯರು ಸಾಮಾನ್ಯವಾಗಿ ಹೇಳ್ತಾರೆ. ಈಗ 3 ಸಂದರ್ಭಗಳಲ್ಲಿ ಈ ಅಂಗಾಂಗ ದಾನದ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಅಂತ ಹೇಳಿದ್ರಿ. ಯಾರು ದಾನವನ್ನು ಮಾಡಬಹುದು? ಈಗ ವಯೋಸಹಜ ಮರಣ ಹೊಂದಿದ್ರೆ ಅವರು ಕೂಡ ದಾನ ಮಾಡಬಹುದಾ? ಅಥವಾ ಆಕ್ಸಿಡೆಂಟ್ ಆದಂಥವರು ಅಥವಾ ಬೇರೆ ಏನೋ ಒಂದು ಗಂಭೀರವಾದಂತಹ ಒಂದು ಕಾಯಿಲೆ ಇರುವವರು ಮರಣ ಹೊಂದಿದ್ರೆ ಅಂಥ ಸಂದರ್ಭಗಳಿಗೂ ಕೂಡ ಈ ಅಂಗಾಂಗ ದಾನ ಮಾಡಬಹುದು ಹೇಗೆ? ನೋಡಿ, ಅಂಗಾಂಗ ದಾನಕ್ಕೆ ಯಾವುದೇ ರೀತಿಯ ಚೌಕಟ್ಟು ಇರುವುದಿಲ್ಲ. ಯಾವ ಧರ್ಮದ ಜನರು, ಯಾವ ಜಾತಿಯ ಜನರು ಎಲ್ಲರೂ ಸಹ ಮಾಡಬಹುದು. ಮತ್ತೆ ವಯಸ್ಸಿನ ಲಿಮಿಟ್ ಸಹ ಇರುವುದಿಲ್ಲ. 5 ವರ್ಷದ ನಂತರ 65 ವರ್ಷದವರೆಗೆ ಹೆಚ್ಚಿನವರು ಎಲ್ಲರೂ ಅಂಗಾಂಗ ದಾನ ಮಾಡಲಿಕ್ಕೆ ಅರ್ಹರು. ಸ್ವ ಇಚ್ಛೆಯಿಂದ ಮಾಡಬೇಕಾಗತ್ತೆ. ಆದರೆ ಈ ಮೂಢನಂಬಿಕೆ, ತಪ್ಪು ಕಲ್ಪನೆಗಳಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ನಾವು ನಮ್ಮ ದೇಹದ ಅಂಗ ಹೀನರಾಗಿ ನಾವು ಆದರೆ ಮೋಕ್ಷ ಸಿಗುವುದಿಲ್ಲ ಅಂತ ಉದ್ದೇಶದಿಂದ ಹೆಚ್ಚಿನವರು ಅಂಗಾಂಗ ದಾನಕ್ಕೆ ಮುಂದಾಗುವುದಿಲ್ಲ. ದೇಹದಾನ ಮಾಡಿದರೆ ನಮಗೆ, ನಮ್ಮ ವ್ಯಕ್ತಿಯ ಸತ್ತ ಬಳಿಕ ದೇಹದಾನ ಮಾಡಿದರೆ ಕೇವಲ ಒಂದು ಉಗುರಿನ ಪೀಸ್ ಅಥವಾ 1-2 ಕೂದಲುಗಳನ್ನು ಕೊಡ್ತಾರೆ ನಾವು ಅಪರಕ್ರಿಯೆ ಮಾಡಲಿಕ್ಕೆ ಅಂತೇಳಿ ಅಷ್ಟೇ. ಆವಾಗ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಅಂತೇಳಿ ಒಂದು ತಪ್ಪು ಕಲ್ಪನೆ ಜನರಿಗೆ ಇರುವಂಥದ್ದು. ಈ ಕಾರಣದಿಂದ ಎಲ್ಲರೂ ಸಹ ಅಂಗಾಂಗ ದಾನಕ್ಕೆ ಮುಂದಾಗಬೇಕು. ಯಾವುದೇ 5 ವರ್ಷಗಳ ನಂತರ ಆರೋಗ್ಯವಂತ ವ್ಯಕ್ತಿ ಖಂಡಿತವಾಗಿಯೂ ಎಲ್ಲ ಅಂಗಾಂಗಗಳನ್ನು 65 ವ್ಯಕ್ತಿ ಸರಿ ಸತ್ತ ಮೇಲೆ, ಈಗ ವಯೋಸಹಜ ಒಂದು ಮರಣ ಆಗಿರ್ತದೆ 80-85 ವರ್ಷದಲ್ಲಿ, ಅಂತ ಸಂದರ್ಭದಲ್ಲಿ ಕೂಡ ಅಂಗಾಂಗ ದಾನ ಮಾಡಬಹುದು? ಖಂಡಿತವಾಗಿ ಸರ್, ವಯೋಸಹಜ ಮರಣ ಆದ ನಂತರ ಕಣ್ಣುಗಳನ್ನು 100 ವರ್ಷದವರೆಗೆ ಮಾಡಬಹುದು. ಕಣ್ಣುಗಳನ್ನು ಖಂಡಿತವಾಗಿ ಮಾಡಬಹುದು. ಈಗ ಹೃದಯ, ಶ್ವಾಸಕೋಶ ಅಂತದ್ದೆಲ್ಲ, ಹೌದು, ಹೃದಯದ ಕವಾಟಗಳು, ಚರ್ಮಗಳನ್ನು ಸಹ ಖಂಡಿತವಾಗಿಯೂ ಸಹ ಮಾಡಬಹುದು, ಖಂಡಿತವಾಗಿಯೂ ಮಾಡಬಹುದು. ಎಲುಬು, ಟೆಂಡಾನ್ಗಳು ಖಂಡಿತವಾಗಿ ಸಹಜ ಮರಣ ಆದ ನಂತರ ಆರೋಗ್ಯವಂತ ವ್ಯಕ್ತಿಗಳನ್ನು, ಗರಿಷ್ಠ ಮಿತಿ ಅಂತಿಲ್ಲ, ಹಾಗಾದ್ರೆ ಗರಿಷ್ಠ ಮಿತಿ ಅಂತ ಏನಿಲ್ಲ. ಆದರೆ ಕೆಲವೊಂದು ವಿಶೇಷವಾದ ರೋಗಗಳಿದ್ದರೆ, ಫಾರ್ ಎಕ್ಸಾಂಪಲ್ ಏಡ್ಸ್, ಹೆಪಟೈಟಿಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂತಹ ರೋಗಿಗಳಿದ್ದರೆ ಅಂತಹ ರೋಗಿಗಳಿಗೆ ಮಾತ್ರ ಆ ಅಂಗಾಂಗಗಳನ್ನು ಕೊಡ್ಲಿಕ್ಕೆ ಆಗ್ತದೆ, ಅವರನ್ನು ನಾರ್ಮಲ್ ವ್ಯಕ್ತಿಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹೆಪಟೈಟಿಸ್ ಬಿ ಅಥವಾ ಸಿ ಇರುವ ವ್ಯಕ್ತಿಗಳ ಅಂಗಗಳನ್ನು ಅಂತಹ ರೋಗ ಇರುವ ವ್ಯಕ್ತಿಗಳಿಗೆ ಮಾತ್ರ ಕೊಡುವಂಥದ್ದು, ಬೇರೆ ಎಲ್ಲರಿಗೂ ಸಹ ಎಲ್ಲ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ದೇಹಕ್ಕೆ ತಗಲಿದ ರೋಗ ಅಂಗಾಂಗಗಳಿಗೆ ತಗಲಬೇಕು ಅಂತೇನಿಲ್ಲ, ಅಂಗಾಂಗಗಳು ಆರೋಗ್ಯವಂತವಾಗಿದ್ದರೆ ಖಂಡಿತವಾಗಿ ಕೊಡಲಿಕ್ಕೆ ಸಾಧ್ಯವಿದೆ. ಕಾನೂನು ಏನು ಹೇಳ್ತದೆ ಈ ಅಂಗಾಂಗ ದಾನದ ಬಗ್ಗೆ? ಬಹಳಷ್ಟು ಗೊಂದಲಗಳಿತ್ತು ಈ ವಿಚಾರದ ಬಗ್ಗೆ. ಮೊದಲೆಲ್ಲ ಅಂಗಾಂಗಗಳನ್ನು ಕಿಡ್ನಿವನ್ನು ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇದ್ರು, ಅಂಗಗಳನ್ನು ಹಣದ ಅವಶ್ಯಕತೆ ಇದ್ದಾಗ ರಕ್ತವನ್ನು ಸಹ ಮಾರ್ತಾ ಇದ್ರು. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಿತು ಅಂತ ಹೇಳಿದರೆ ಇದನ್ನು ಕಾನೂನುಬದ್ಧಗೊಳಿಸ್ತು. 1994 ಅಂಗಾಂಗ ದಾನವನ್ನು ಸರ್ಕಾರ ಕಾನೂನು ಪ್ರಕಾರ ಚೌಕಟ್ಟಿನ ಒಳಗೆ ನಡೀಬೇಕು ಅಂತೇಳಿ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಕಿಡ್ನಿ ಕೊಡಬೇಕು ಅಂತೇಳಿ, ಆದರೆ ಅದರದ್ದೇ ಆದಂತಹ ಒಂದು ನೀತಿ ಸಂಹಿತೆಗಳನ್ನು ಬಳಸಿ ಮಾಡಬೇಕು ಅಂತ ಇದೆ. ಸೊ ಕಾನೂನುಬದ್ಧವಾಗಿ ಈಗೆಲ್ಲ ನಡೀತಾ ಇದೆ. 1967 ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಮೂತ್ರಪಿಂಡದ ಕಸಿ ಆಯಿತು. 1994 ಬದಲಿ ಹಾರ್ಟನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮಾಡಿಸಲಾಯಿತು. ಸೊ ಆ ನಂತರದಿಂದ ನಿರಂತರವಾಗಿ ನಮ್ಮ ಕಾನೂನಿನ ತೊಡಕಿಲ್ಲದೆ ನಿರಂತರವಾಗಿ ಅಂಗಾಂಗದಾನ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಜನರು ಅಂಗಾಂಗದಾನ ಮಾಡಲಿಕ್ಕೆ ಮುಂದಾಗಬೇಕಾಗಿದೆ. ಯಾಕೆಂದರೆ ಒಂದು ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳ್ತೇನೆ, 2012 1.5 ಲಕ್ಷ ಮಂದಿ ರಸ್ತೆ ಅಪಘಾತದಿಂದ ತೀರಿ ಹೋಗಿದ್ದಾರೆ. ಅದರಲ್ಲಿ ಅಂಗಾಂಗದಾನ ಆಗಿರುವುದು ಕೇವಲ 1%. 2020 2 ಲಕ್ಷ ಮಂದಿ ರಸ್ತೆ ಅಪಘಾತದಿಂದ ಭಾರತ ದೇಶದಲ್ಲಿ ತೀರಿ ಹೋಗಿದ್ದಾರೆ. ಅಂತಹ ರೋಡ್ ಆಕ್ಸಿಡೆಂಟ್ ಆಗಿ ಸತ್ತವರಲ್ಲಿ ಕೇವಲ 0.1% ಅಂಗಾಂಗದಾನ ಮಾಡಲಿಲ್ಲ. ಈ ಕಾರಣದಿಂದ ನಾನು ಹೇಳೋದು ಎಲ್ಲ ಕೇಳುಗರಿಗೆ, ದಯವಿಟ್ಟು ನೀವು ಅಂಗಾಂಗದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅಂಗಾಂಗದಾನಕ್ಕೆ ಮೊದಲೇ ಮುಂದಾಗಿ ಪ್ಲೆಜ್ ಮಾಡಿದರೆ ನಿಮ್ಮ ಕುಟುಂಬಿಕರ ಸ್ನೇಹಿತರ ಏನು ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಅಂಗಗಳು ಇತರರ ಜೀವನದಲ್ಲಿ ಇತರರ ಮುಖಾಂತರ ಮರುಹುಟ್ಟು ಪಡೆದು ಅವರು ಸಹ ಜೀವನದ ಸಾರ್ಥಕತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆ. ಮೂಢನಂಬಿಕೆಯ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದರೆ ಬಹುಶಃ ಜನರು ಕೂಡ ಯೋಚನೆ ಮಾಡುವಂತಹದ್ದು ಆ ಒಬ್ಬ ಸತ್ತ ವ್ಯಕ್ತಿಯ ಒಂದು ವಿರೂಪ ಆಗುವುದಿಲ್ವೇ ಅಥವಾ ಒಂದು ಏನು ಮೋಕ್ಷ ಸಿಗ್ತದೋ ಇಲ್ವೋ ಅನ್ನುವಂಥ ಒಂದು ಜಿಜ್ಞಾಸೆ. ಇದು ಒಂದು ಧಾರ್ಮಿಕವಾದಂತಹ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿ ಮೋಕ್ಷ ಸಿಗುವುದಕ್ಕಿಂತ ಅತಿ ಹೆಚ್ಚಿನ ಒಂದು ಅವರಿಗೆ ಸಿಗುವಂಥ ಸಾರ್ಥಕತೆ ಇನ್ನೊಬ್ಬರು ಜೀವವನ್ನು ಉಳಿಸಿದುವಂತಹ, ತಾವು ಸತ್ತಾಗ ಇನ್ನೊಂದು ಜೀವವನ್ನು ಮರುಹುಟ್ಟಿಸುವಂಥ ಒಂದು ಅದರಲ್ಲಿ ಸಿಗುವಂಥ ಪುಣ್ಯ ಬಹುಶಃ ಬೇರೆ ಯಾವ ಇದರಲ್ಲೂ ಖಂಡಿತವಾಗಿ ಸಿಗಲಿಕ್ಕಿಲ್ಲ. ಸೊ ಈ ಕಾರಣದಿಂದ ಈ ದೇಹದಾನ ಮಾಡಿದರೂ ಸಹ ದೇಹದ ಒಂದು ಅಂಗವನ್ನು ನಾವು ಅವರಿಗೆ ಕೊಡ್ತೇವೆ. ಅವರ ಏನು ಕ್ರಿಯೆಗಳಿದೆ, ಧಾರ್ಮಿಕ ನಂಬಿಕೆಗಳಿದೆ, ಅದನ್ನು ನಾವು ಉಳಿಸಿಕೊಂಡು ನಾವು ಅವರಿಗೆ ಕೊಡ್ತೇವೆ. ಇಡೀ ದೇಹವನ್ನು ದಾನ ಮಾಡಿದ ಮೇಲೆ, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕಾಲೇಜಿಗೆ ದೇಹ ದಾನ ಮಾಡ್ತಾರೆ ಕೆಡೆವರಿಗೆ ಡೈಸೆಕ್ಷನ್ಗೆ, ಅವಾಗಂದ ಉಗುರನ್ನು ಅಥವಾ ಕೂದಲನ್ನು ನಾವು ಅವರಿಗೆ ಕೊಡ್ತೇವೆ. ಅದನ್ನು ಇಟ್ಕೊಂಡು ಅವರು ಏನೇನು ಧಾರ್ಮಿಕ ಕ್ರಿಯೆಗಳು ಅಪರ ಕ್ರಿಯೆಗಳು ಏನೇನು ಮಾಡಬೇಕು ಅದನ್ನು ಮಾಡಿದರೆ ಅವರಿಗೂ ಮೋಕ್ಷ ಸಿಗ್ತದೆ, ಸತ್ತವರಿಗೂ ಸಹ ಇನ್ನೊಂದು ಜೀವದಲ್ಲಿ ಮರುಹುಟ್ಟು ಪಡೆದು ಸಾರ್ಥಕತೆಯನ್ನು ಪಡೆಯುತ್ತಾರೆ. ಇದಕ್ಕೆ ಕೆಲವೊಂದು ಇನ್ನೂ ತಪ್ಪು ಮಾಹಿತಿಗಳ ಕೊರತೆ ಇದೆ. ಏನಾಗ್ತದೆ ಅಂದರೆ ದುಡ್ಡು ಖರ್ಚಾಗ್ತದೆ ಅಂತೇಳಿ. ಒಬ್ಬ ದಾನಿ ಇನ್ನೊಬ್ಬರಿಗೆ ದಾನ ಮಾಡಿದಾಗ ಈ ದಾನ ಮಾಡಿದವನಿಗೆ ಯಾವುದೇ ಖರ್ಚು ಇರುವುದಿಲ್ಲ. ಈ ಅಂಗಾಂಗ ದಾನ ತೆಗೆಯುವ ಎಲ್ಲ ಖರ್ಚುಗಳನ್ನು ಯಾರು ಪಡಿತಾರೋ ಅವರು ಕೊಡ್ತಾರೆ, ಆಸ್ಪತ್ರೆ ಕೊಡ್ತದೆ, ಮತ್ತೆ ಯಾವುದೇ ರೀತಿಯ ಕಾನೂನು ತೊಡಕು ಇಲ್ಲ, ಯಾವುದೇ ರೀತಿ ಹಣಕ್ಕೆ ಮಾರಬಾರದು ಅಂತ ಹೇಳುವ ಕಾನೂನುಗಳನ್ನು ಸರ್ಕಾರ ಮಾಡಿದೆ. ಇನ್ನು ಕೆಲವೊಂದು ವಿಚಾರಗಳು ಅಂದರೆ ಕೆಲವೊಂದು ಟೈಮ್ ಲಿಮಿಟ್ಸ್ನ ಒಳಗೆ ನಾವು ಮಾಡಬೇಕಾಗತ್ತೆ, ತಕ್ಷಣವೇ ಮಾಡಬೇಕಾಗತ್ತೆ. ಇದರಲ್ಲಿ ರಕ್ತದಾನ ಇರ್ಬೋದು, ನೇತ್ರದಾನ ಇರ್ಬೋದು, ಅಂಗಾಂಗ ಅಥವಾ ಅಂಗಾಂಶ ದಾನ ಎಲ್ಲವೂ ಪವಿತ್ರ ದಾನಗಳೇ. ನೀವು ಕೊಟ್ಟಂತಹ ದಾನದಿಂದ ಇನ್ನೊಬ್ಬ ವ್ಯಕ್ತಿಯ ಜೀವ ಏನು ಉಳಿತದೆ ಅದರಿಂದ ಬರುವಂತಹ ಪುಣ್ಯಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಮರುಚಿಂತನೆ ಮಾಡಬೇಕಾದಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ಇದ್ದೇವೆ. ನಾವೆಲ್ಲ ಆರ್ಗನ್ ಡೊನೇಷನ್ ಅಂಗಾಂಗ ದಾನ ಏನಿದೆ ಅದಕ್ಕೆ ಪ್ಲೆಜ್ ಮಾಡಿದರೆ ಖಂಡಿತವಾಗಿಯೂ ಸಹ ಬಹುಶಃ ಹೆಚ್ಚು ಜನರು, ವೈದ್ಯರು ಸಹ ಮಾಡಬೇಕು, ಜನರಲ್ ಪಬ್ಲಿಕ್ ಮಾಡಬೇಕು. ಮಾಡಿದರೆ ಜನರಿಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ನೀಡಬೇಕು. ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ದೇಹ ಊನವಾಗುವುದಿಲ್ಲ, ದೇಹ ಇನ್ನು ಕೆಲವರು ಅಂತಾರೆ ಎಲ್ಲ ಕಣ್ಣು ತೆಗೀತಾರೆ ಕಿಡ್ನಿ ತೆಗೀತಾರೆ ಅಂತ ಹೇಳೋ ಒಂದು ಭಾವನೆ ಇದೆ. ದೇಹಕ್ಕೆ ಯಾವುದೇ ರೀತಿಯ ವಿಕಾರ ಆಗುವುದಿಲ್ಲ. ನಿಮ್ಮ ದೇಹದಿಂದ ಕಣ್ಣು ಅಥವಾ ಕಿಡ್ನಿ ತೆಗೆದಿದ್ರೆ ಪುನಃ ಅದು ಹೇಗೆ ಇದೆಯೋ ಅದೇ ರೀತಿ ನಿಮ್ಮ ದೇಹವನ್ನು ವಾರಸಿದಾರರಿಗೆ ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಜನರು ಗಾಬರಿಯಾಗಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಸಂಬಂಧಿಕರು ಕುಟುಂಬಕರು ಯಾವ ರೀತಿಯಲ್ಲಿದ್ದರೂ ಅದೇ ರೀತಿಯಲ್ಲಿ ಅವರಿಗೆ ಕಡೆಯವರು ಸಿಗ್ತದೆ. ಸೊ ಈ ನಿಟ್ಟಿನಲ್ಲಿ ಗಾಬರಿಯಾಗದೆ ಖಂಡಿತವಾಗಿ ಸಹ ಎಲ್ಲರೂ ಅಂಗಾಂಗ ದಾನಗಳಿಗೆ ಮುಂದಾಗಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಈಗ ರಕ್ತದಾನ ಮಾಡುವಂಥ ಒಂದು ಸಂದರ್ಭದಲ್ಲಿ ಗ್ರೂಪಿಂಗ್ ಅಂತ ಮಾಡ್ತೀವಿ, ಎ ಪಾಸಿಟಿವ್, ಓ ಪಾಸಿಟಿವ್, ಆರ್ ಎಚ್ ಮತ್ತೊಂದು ಅಂತ ಹೇಳಿ. ಹೌದು, ಈ ಅಂಗಾಂಗ ದಾನದಲ್ಲಿ ಕೂಡ ಇಂಥ ಒಂದು ವ್ಯವಸ್ಥೆ ಬೇಕಾಗ್ತದ? ಹೌದೌದು, ಕೆಲವೊಂದು ಮ್ಯಾಚಿಂಗ್ ಅಂತ ಬೇಕಾಗ್ತದೆ. ಬೇಕಾಗ್ತದೆ. ಈಗ ಕಿಡ್ನಿ ತಗೊಂಡ್ರೆ ನಮಗೆ ಮ್ಯಾಚಿಂಗ್ ಬೇಕಾಗ್ತದೆ ಕಿಡ್ನಿ ದಾನ ಆಗುವಾಗ, ಅದೇ ರಕ್ತದ ಗುಂಪಿನವರು ಬೇಕಾಗ್ತದೆ. ಆದರೆ ಚರ್ಮದಾನ ಮಾಡ್ತೇವೆ, ಸತ್ತ ಬಳಿಕವೂ ಮಾಡ್ಬೋದು, ಜೀವಂತ ಇರುವಾಗಲೂ ಚರ್ಮದಾನ ಮಾಡ್ಬೋದು. ನಮ್ಮ ಬೆನ್ನಿನ ಭಾಗದಿಂದ, ಹೊಟ್ಟೆಯ ಭಾಗದಿಂದ, ತೊಡೆಯ ಭಾಗದಿಂದ ಚರ್ಮವನ್ನು ತೆಗೆದು ಇನ್ನೊಬ್ಬರಿಗೆ ಕೊಡಬೇಕಾಗತ್ತೆ. ಅಂತಹ ಹೆಚ್ಚಾಗಿ ಬರ್ನ್ ಪೇಷಂಟ್ಗಳಲ್ಲಿ, ದೇಹ ಸುಟ್ಟು ಹೋದ ಕಂಡೀಷನ್ಗಳಲ್ಲಿ ಅಥವಾ ಆಸಿಡ್ ವಿಕ್ಟಿಮ್ಸ್ಗಳಲ್ಲಿ ನಮಗೆ ಚರ್ಮದ ಅಗತ್ಯ ತುಂಬ ಇರ್ತದೆ. ಚರ್ಮದ ಬ್ಯಾಂಕ್ಗಳು ಇದೆ, ಅಲ್ಲಿ ಎಲ್ಲಿಯೂ ರಕ್ತದ ಮ್ಯಾಚಿಂಗ್ ಆಗಬೇಕು ಅಂತಿಲ್ಲ. ಕೆಲವೊಂದು ನಿರ್ದಿಷ್ಟ ಅಂಗಗಳಿಗೆ ಮ್ಯಾಚಿಂಗ್ ಆಗಬೇಕು, ಕೆಲವೊಂದು ನಿರ್ದಿಷ್ಟ ಅಂಗಗಳಿಗೆ ಬ್ಲಡ್ ಗ್ರೂಪಿಂಗ್ ಮ್ಯಾಚಿಂಗ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಸೊ ಇದನ್ನು ವೈದ್ಯರೇ ನಿಮಗೆ ಪೂರ್ಣವಾದಂಥ ಮಾಹಿತಿ ನೀಡುತ್ತಾರೆ. ಇಂತಿಂಥ ಅಂಗಗಳಿಗೆ ಇಂತಿಂಥದ್ದು ಇರಬೇಕು ಪ್ರೋಟೋಕಾಲ್ ಅಂತ ಇದೆ, ಅದನ್ನೇ ಫಾಲೋ ಮಾಡಿ ಮಾಡುವಂಥದ್ದು. ನೀವು ಮೊದಲು ದಾನ ಮಾಡಲಿಕ್ಕೆ ಮುಂದಾಗಿ ಮುಂದಿನ ಎಲ್ಲ ಪ್ರಕ್ರಿಯೆಗಳು, ದಾನ ಮಾಡುವ ಪ್ರಕ್ರಿಯೆಗಳು, ಡಾಕ್ಯುಮೆಂಟೇಷನ್ನು, ಕಾನೂನು ತೊಡಕುಗಳನ್ನು ಎಲ್ಲವನ್ನು ಸಹ ಯಾರು ಪಡೀತಾರೋ ಅಥವಾ ಆಸ್ಪತ್ರೆಗಳು ಖಂಡಿತವಾಗಿ ಅದರ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲೂ ಅಥವಾ ಒಂದು ಸ್ಥಳದಲ್ಲೂ ಮೃತರಾದರೆ ಆ ಸ್ಥಳದಲ್ಲೇ ಅಂಗಾಂಗ ತೆಗೆಯುವಂತಹದ್ದು ಅಥವಾ ಆಸ್ಪತ್ರೆಗೆ ಹೋಗಿ ತೆಗಿಬೇಕಾಗ್ತದೆ? ನೋಡಿ, ಕೆಲವೊಂದು ಅಂಗಗಳಿಗೆ ಇಂತಿಷ್ಟು ಸಮಯದ ಒಳಗೆ ಅಂತ ತೆಗಿಬೇಕು ಅಂತ ಕಾಲಮಿತಿಯಲ್ಲಿ ತೆಗಿಬೇಕು. ಹೌದು, ಕಾಲಮಿತಿಯಲ್ಲಿ. ನಿಮ್ಮ ಕಣ್ಣುಗಳನ್ನು ಸಾಮಾನ್ಯವಾಗಿ 24 ಗಂಟೆ ಒಳಗೆ, ಆ ಗಂಟೆ ಒಳಗೆ ತೆಗಿಬೇಕು. ಆದರೆ ಬೇಗ ತೆಗೆದಷ್ಟು ಒಳ್ಳೇದು ಅಂತ ಹೇಳಿ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಅಂಗಗಳಿಗೆ ರಕ್ತದ ನಿರಂತರವಾದ ರಕ್ತದ ಪೂರೈಕೆ ಆಗುವಂತಹ ವ್ಯವಸ್ಥೆ ಇರಬೇಕಾಗತ್ತೆ. ಇಲ್ಲಾಂತೇಳಿ ಆದರೆ ರಕ್ತದ ಪೂರೈಕೆ ನಿಂತ ಕೂಡಲೇ ಅಂಗಗಳು ಹಾಳಾಗ್ತದೆ. ಈಗ ನೋಡಿ, ಹೃದಯ, ಶ್ವಾಸಕೋಶ, ಯಕೃತ್ತು, ಮೂತ್ರಪಿಂಡಗಳು, ಸಣ್ಣ ಕರುಳು, ಇವರಿಗೆಲ್ಲ ರಕ್ತ ಪೂರೈಕೆ ಆಗೋದು ನಿಂತ ಕೂಡಲೇ ಅಂಗಾಂಗಗಳು ಹಾಳಾಗ್ತದೆ. ಈ ಕಾರಣದಿಂದ ಈಗ ಶ್ವಾಸಕೋಶ ದಾನಕ್ಕೆ 6 ಗಂಟೆ ಒಳಗೆ ತಗೊಳ್ಬೇಕಾಗತ್ತೆ. ಹೃದಯ ದಾನಕ್ಕೆ 6-8 ಗಂಟೆ ಒಳಗೆ, ಲಿವರ್, ಯಕೃತ್ತನ್ನು 12 ಗಂಟೆ ಒಳಗೆ, ಮೇಧೋಜೀರಕ ಗ್ರಂಥವನ್ನು 24 ಗಂಟೆ ಒಳಗೆ, ಹಾಗೆ ಕಿಡ್ನಿ 24-48 ಗಂಟೆ ಒಳಗಡೆ ಇನ್ನೊಬ್ಬರಿಗೆ ಕಸಿ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಜಾಗದಲ್ಲಿ ಏನು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಖಂಡಿತವಾಗಿ ಸಹ ದಾನಕ್ಕೆ ವ್ಯವಸ್ಥೆ ಆಗುವುದಿಲ್ಲ. ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ತಗೊಂಡ್ರೆ, ಒಂದೊಂದು ಊರಿನಲ್ಲಿ ಇಂತಿಷ್ಟು ನಿರ್ದಿಷ್ಟವಾದಂಥ ಆಸ್ಪತ್ರೆಗಳಿದೆ, ಅಂತಹ ಆಸ್ಪತ್ರೆಗಳಿಗೆ ಲೈಸೆನ್ಸ್ ಕೊಡ್ತಾರೆ. ಇಂಥ ಜಾಗದಲ್ಲಿ ಮಾತ್ರ ದಾನ ಮಾಡಬಹುದು ಅಂಥೇಳಿ ಒಂದು ನಿರ್ದಿಷ್ಟವಾದ ಮಾಹಿತಿ ಇರ್ತದೆ. ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಕೊಂಡು ನಾವು ಮಾಡಬೇಕಾಗುತ್ತದೆ. ಈ ದೇಹದಾನಕ್ಕೂ ಅಂಗಾಂಗದಾನಕ್ಕೂ ಏನು ವ್ಯತ್ಯಾಸ? ದೇಹದಾನ ಅಂತ ಹೇಳಿದರೆ ಸಂಪೂರ್ಣವಾದ ದೇಹವನ್ನು ದಾನ ಮಾಡುವಂಥದ್ದು. ನಮ್ಮ ಅದೇ ಹೇಳದಲ್ಲ, ದೇಹದಲ್ಲಿ ಕೊಟ್ಟ ಮೇಲೆ ನಮಗೆ ಸಿಗುವಂಥದ್ದು ಕೇವಲ ಉಗುರು ಅಥವಾ ಪ್ರಾತಿನಿಧಿಕವಾಗಿ ಸಿಗುವಂಥದ್ದು. ಆದರೆ ಅಂಗಾಂಗಗಳು ದೇಹದ ಯಾವುದೇ ಒಂದು ನಿರ್ದಿಷ್ಟ ಅಂಗಗಳನ್ನು ನಾವು ಪ್ಲೆಜ್ ಮಾಡಿ ಕೊಡುವಂಥದ್ದು. ಕಣ್ಣು ಇರ್ಬೋದು, ಚರ್ಮ ಇರ್ಬೋದು, ಕಾರ್ಟಿಲೇಜ್ ಇರ್ಬೋದು, ಟೆಂಡನ್ ಇರ್ಬೋದು, ಬೋನ್ ಇರ್ಬೋದು, ರಕ್ತನಾಳಗಳಿರ್ಬೋದು, ಬೇರೆ ಬೇರೆ ದೇಹದಲ್ಲಿ ಸಾವಿರಾರು ಅಂಗಗಳಿದೆ. ಒಂದೊಂದು ಅಂಗಗಳನ್ನು ಕೊಡುವಂಥದ್ದು. ಅಂಗಾಂಗ ದಾನ ಮಾಡಿದವರಿಗೆ ಅವರ ಬಾಡಿ ಪುನಃ ಸಿಗ್ತದೆ, ಆ ಅಂಗಗಳನ್ನು ತೆಗಿತಾರೆ. ಫಾರ್ ಎಕ್ಸಾಂಪಲ್, ಕಿಡ್ನಿ ದಾನ ಮಾಡಿದರೆ ಕಿಡ್ನಿಯನ್ನು ಅವರು ತಗೊಳ್ತಾರೆ, ಬಾಕಿ ದೇಹವನ್ನು ನಿಮಗೆ ಹಿಂದೆ ಕೊಡ್ತಾರೆ. ದೇಹದಾನ ಅಂತ ಹೇಳಿದರೆ ಸಹಜ ಮರಣ ಆದ ನಂತರಕ್ಕೂ ಮಾಡುವಂಥದ್ದು ದೇಹದಾನ, ಮತ್ತು ಬ್ರೈನ್ ಡೆತ್ ಆದ ಮೇಲೆ ಮಾಡುವಂಥದ್ದು ಅಂಗಾಂಗ ದಾನಗಳು. ಈಗ ಈ ರಿಜಿಸ್ಟ್ರೇಷನ್ ಬಗ್ಗೆ ಹೇಳಿ, ಈಗ ಒಬ್ಬ ವ್ಯಕ್ತಿ ಅಂಗಾಂಗ ದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಯಾವ ರೀತಿ ಅವರನ್ನ ಒಂದು ಘೋಷಣಾ ಪತ್ರ ಅಥವಾ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು, ಹೇಗೆ ಇದು? ನೋಡಿ, ಅಂಗಾಂಗ ದಾನಕ್ಕೆ ಕಾನೂನುಬದ್ಧಗೊಳಿಸಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಜೀವ ಸಾರ್ಥಕತೆ, ಇದೊಂದು ಒಂದು ಸಂಸ್ಥೆ, ಜೀವ ಸಾರ್ಥಕತೆ ಎನ್ನುವ ಸಂಸ್ಥೆಯ ಮುಖಾಂತರ ಎಲ್ಲರೂ ಸಹ ಅಂಗಾಂಗ ದಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ವೆಬ್ಸೈಟ್ www.jeevasarthakate.karnataka.government.in ಅಂತೇಳಿ. ಈ ವೆಬ್ಸೈಟಿಗೆ ಹೋದರೆ ಸಂಪೂರ್ಣವಾದಂಥ ಮಾಹಿತಿ ಇದೆ, ಅಲ್ಲಿ ನಾವು ಪ್ಲೆಜ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅದೇ ರೀತಿ jeevasarthakate@gmail.com ಅಂತೇಳಿ ಮೇಲ್ ಐ ಡಿ ಇದೆ, ಮಿಂಚಂಚೆ, ಅಲ್ಲಿ ಮೇಲ್ ಮಾಡಿದರೆ ಸಂಪೂರ್ಣವಾದಂಥ ಮಾಹಿತಿ ಅವರ ಮುಖಾಂತರ ದೊರಕುತ್ತದೆ. www.jeevasarthakate.karnataka.government.in ಅಂತೇಳಿ. ಸೊ ನಿಮಗೆ ಯಾರಾದರೂ ಕೊಡಬೇಕು ಅಂತೇಳಿ ಇಷ್ಟ ಇದ್ರೆ ಇವರಿಗೆ ನೀವು ಮಾಹಿತಿಗಾಗಿ ಸಂಪರ್ಕಿಸಬಹುದು. ಒಂದೊಂದು ಊರಿನಲ್ಲಿ ಸಹ ನಿರ್ದಿಷ್ಟ ಆಸ್ಪತ್ರೆಗಳಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಅಂಗಾಂಗ ದಾನಕ್ಕೆ. ಫಾರ್ ಎಕ್ಸಾಂಪಲ್, ನಮ್ಮ ಮಂಗಳೂರಿನನ್ನೇ ತಗೊಳ್ಳೋದಾದ್ರೆ ನಮ್ಮ ಮಂಗಳೂರಿನಲ್ಲಿ ಸುಮಾರು 9 ಲೈಸೆನ್ಸ್ಡ್ ಆರ್ಗನ್ ಡೊನೇಷನ್ ಹಾಸ್ಪಿಟಲ್ ಇದೆ. ಹೆಸರು ಬೇಕಿದ್ರೆ ಎಜೆ ಹಾಸ್ಪಿಟಲ್, ಇಂಡಿಯಾನಾ ಹಾರ್ಟ್ ಸೆಂಟರ್, ಫಾದರ್ ಮುಲ್ಲಸ್ ಹಾಸ್ಪಿಟಲ್, ಕೆಎಸ್ ಹೆಗ್ಡೆ ಆಸ್ಪತ್ರೆ, KMC ಆಸ್ಪತ್ರೆ, KMC ಮಣಿಪಾಲ್, ಯುನಿಟಿ ಹಾಸ್ಪಿಟಲ್, ಏನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಏನಪೋಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾಂಗ್ಳೂರು. ಇಷ್ಟು ಆಸ್ಪತ್ರೆಗಳಿಗೆ ಸರ್ಕಾರವೇ ಲೈಸೆನ್ಸ್ ಕೊಟ್ಟು ಆ ಜಾಗಗಳಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅಂತೇಳುವ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ. ಉಳಿದ ಆಸ್ಪತ್ರೆಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲೇ ಆಕ್ಸಿಡೆಂಟ್ ಆದರೂ ಸಹ ನೀವು ಅಂಗಾಂಗ ದಾನ ಮಾಡೋದಿದ್ರೆ ಇಂತಹ ಆಸ್ಪತ್ರೆಗಳಿಗೆ ಹೋಗಿ ನೀವು ದಾನ ಮಾಡೋದಾದರೆ ಕನ್ಸೆಂಟ್ ಸಹ ಕೊಡಬೇಕಾಗತ್ತೆ. ಈಗ ಬ್ರೈನ್ ಡೆತ್ ಆದ ಮೇಲೆ ಡೆತ್ ಆದವರ ಗಂಡ ಹೆಂಡತಿಯಾಗಿದ್ದರೆ ಗಂಡ ಅಥವಾ ಮಗ ಆಗಿದ್ದರೆ ತಂದೆ ಕನ್ಸೆಂಟ್ ಸಮ್ಮತಿ ಪತ್ರದೊಂದಿಗೆ ಮಾತ್ರ ಇಂತಹ ನಿರ್ದಿಷ್ಟ ಆಸ್ಪತ್ರೆಗಳಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆ. ನಾವು ಮೊದಲೇ ಜೀವಸಾರ್ಥಕತೆ .com ಹೋಗಿ ನಮ್ಮನ್ನು ಪ್ಲೆಜ್ ಮಾಡಿಕೊಂಡಿದ್ರೆ ನಮಗೊಂದು ಕಾರ್ಡ್ ಬರ್ತದೆ, ಅದನ್ನು ಯಾವತ್ತೂ ನಾವು ನಮ್ಮ ಕಾರ್ಡ್ಗಳನ್ನು ಇಟ್ಕೊಂಡ್ರೆ ನಾವು ಆರ್ಗನ್ ಡೋನರ್ ಅಂತ ಹೇಳಿ ನಮಗೆ ಪ್ರಾತಿನಿಧಿ ಇರ್ತದೆ. ಯಾವಾಗ ಬೇಕಾದರೂ ಅಗತ್ಯ ಬಂದಾಗ ಖಂಡಿತವಾಗಿ ಡೊನೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರಿಜಿಸ್ಟ್ರೇಷನ್ ಮಾಡಿದ ನಂತರದ ದಿವಸಗಳಲ್ಲಿ ಮನೆಯವರೊಂದು ಜವಾಬ್ದಾರಿ ಏನು? ನಾವು ಅಂಗಾಂಗ ದಾನ ಮಾಡಿದ್ದೆ ಅಂತ ಹೇಳಿ ಗೊತ್ತಿದ ಮೇಲೆ ಅಂತಹ ಕುಟುಂಬಸ್ಥರು ಆ ವ್ಯಕ್ತಿಗೆ ಏನಾದರೂ ಅಪಘಾತ ಅಥವಾ ಮರಣ ಸಂಭವಿಸಿದಲ್ಲಿ ತಕ್ಷಣವೇ ಆಸ್ಪತ್ರೆಗೆ ತಿಳಿಸುವಂಥದ್ದು, ಹೀಗೀಗೆ ಆಗಿದೆ, ಯಾವುದೇ ರೀತಿ ಅಪಘಾತ ಯಾವುದೇ ರೋಗ ಬಂದಾಗ ನಾರ್ಮಲಿ ನಾವು ಆಸ್ಪತ್ರೆಗೆ ಹೋಗ್ತೇವೆ. ಒಂದು ಹಂತದಲ್ಲಿ ಡಾಕ್ಟರ್ ಹೇಳ್ತಾರೆ, ನೋಡಿ ಕಂಡೀಷನ್ ಸೀರಿಯಸ್ ಇದೆ, ಬ್ರೈನ್ ಡೆತ್ ಆಗಿದೆ ಅಥವಾ ಡೆತ್ ಆಗುವ ಸಾಧ್ಯತೆ ಇದೆ ಅಂತೇಳಿ. ಆ ಸಂದರ್ಭಗಳಲ್ಲಿ ಕುಟುಂಬಿಕರು ಈ ಎಲ್ಲ ವಿಚಾರಗಳನ್ನು ನಾವು ಹೇಗೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ನಾವು ಅವರಿಗೆ ಯಾವ ರೀತಿಯ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತೀವೋ ಅದೇ ರೀತಿ ಇದು ಒಂದು ರೀತಿಯ ಪೂಜೆ ತರಾನೇ. ಅಂಗಾಂಗದಾನನೂ ಒಂದು ರೀತಿಯ ಪೂಜೆ, ಒಂದು ರೀತಿಯ ಸೇವೆ, ಮಾನವ ಧರ್ಮದ ಸೇವೆ, ಮಾನವೀಯತೆಯ ಸೇವೆ. ಸೊ ನೀವು ಧಾರ್ಮಿಕ ಕ್ರಿಯೆಗಳಿಗೆ ಯಾವ ರೀತಿಯ ತಯಾರಿಯನ್ನು ಮಾಡ್ತೀರೋ ಅದೇ ರೀತಿಯ ತಯಾರಿಯನ್ನು ಈ ವೈದ್ಯರ ತಂಡಕ್ಕೆ ನೀವು ನೀಡಿದರೆ ನಿಮ್ಮ ವಿಲ್ಲಿಂಗ್ನೆಸ್, ಹೀಗೀಗೆ ನಾವು ನಮ್ಮ ಕಣ್ಣನ್ನು ದಾನ ಮಾಡ್ತೇವೆ, ನಮ್ಮ ಕಾರ್ಟಿಲೇಜ್ ದಾನ ಮಾಡ್ತೇವೆ, ಚರ್ಮ ದಾನ ಮಾಡ್ತೇವೆ ಅಂತ ಒಂದು ಮಾತು ಹೇಳಿದರೆ ಸಾಕು, ಖಂಡಿತವಾಗಿ ವೈದ್ಯರು ಅದಕ್ಕೆ ಬೇಕಾದಂಥ, ಮಂಗಳೂರಿನಲ್ಲಿ ತೆಗೆದುಕೊಳ್ಳೋದಾದರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಜೀವಸಾರ್ಥಕತೆ ಅನ್ನುವ ಒಂದು ತಂಡ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ರೂಮ್ ನಂಬರ್ 23-29 ಇದ್ದಾರೆ. ಅವರು ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಅಲ್ಲಿ ಹೋದರೆ ಸಂಪೂರ್ಣವಾದಂಥ ಮಾಹಿತಿ, ಯಾರಿಗಾದರೂ ನಾಳೆ ನಾನು ಕೊಡಬೇಕು ಅಂತೇಳಿ ಭಾವನೆ ಬಂದರೆ ದಯವಿಟ್ಟು ಹಂಪನಕಟ್ಟೆಯಲ್ಲಿರುವಂತಹ ಗೌರ್ಮೆಂಟ್ ವೆನ್ಲಾಕ್ ಆಸ್ಪತ್ರೆಯ 1ನೇ ಮಹಡಿಯ 29 ರೂಮ್ ನಂಬರ್ಗೆ ಹೋದರೆ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಾರೆ. ಅದಲ್ಲದೆ ನಾನು ಈ ಹಿಂದೆ ತಿಳಿಸಿದಂಥ 9 ಆಸ್ಪತ್ರೆಗಳಲ್ಲಿ ಸಂಪೂರ್ಣವಾದ ಮಾಹಿತಿ ತಮಗೆ ಸಿಗ್ತದೆ. ಬಹುಶಃ ಈ ಅಂಗಾಂಗ ದಾನದ ಬಗ್ಗೆ ಮಾತನಾಡುವಾಗ ಒಂದು ಜೀರೋ ಟ್ರಾಫಿಕ್ ಬಗ್ಗೆ ಕೂಡ ಮಾತಾಡಬೇಕು, ಬಹಳ ಶೀಘ್ರವಾಗಿ ಇದು ವಿಲೇವಾರಿ ಆಗಬೇಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಏನಾಗ್ತದೆ ಅಂತ ಹೇಳಿದರೆ, ಈ ಅಂಗಾಂಗ ಕೊಡುವವರು ಈಗ ಬ್ರೈನ್ ಡೆತ್ ಮಂಗಳೂರಲ್ಲಿ ಆಗಿರ್ತಾರೆ, ಅಂಗ ಪಡೆಯುವವರು ಬೆಂಗಳೂರಲ್ಲಿ ಇರ್ತಾರೆ, ಚೆನ್ನೈಯಲ್ಲಿ ಇರಬಹುದು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕಾಲಮಿತಿಯೊಳಗಡೆ ನಾವು ಆ ವ್ಯಕ್ತಿಯನ್ನ ಈಗ ನಾವು ಮಂಗಳೂರಿಂದ ಬೆಂಗಳೂರಿಗೆ ಅವರನ್ನ ಅಷ್ಟು ಆ ಸಮಯದ ಒಳಗೆ ತಲುಪಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಜೀರೋ ಟ್ರಾಫಿಕ್ ಮಾಡಿ ಆದಷ್ಟು ಬೇಗ ಇಲ್ಲಿಂದ ಆ ಜಾಗಕ್ಕೆ ಎಲ್ಲಿ ಅಂಗ ಪಡೆದುಕೊಳ್ಳುವವನು ಎಲ್ಲಿದ್ದಾನೆ ರೋಗಿ ಅಲ್ಲಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಅದು ಸರ್ಕಾರ ಪೊಲೀಸ್ ವ್ಯವಸ್ಥೆ ಎಲ್ಲವನ್ನು ಸಹ ಜೀರೋ ಟ್ರಾಫಿಕ್ ಮಾಡಿ ಮಾಡುವಂಥದ್ದು. ಕೆಲವೊಮ್ಮೆ ಪೇಷಂಟ್ ಅನ್ನ ಏರ್ಲಿಫ್ಟ್ ಸಹ ಮಾಡ್ತೇವೆ, ಎಲ್ಲಿ ಆ ವ್ಯವಸ್ಥೆ ಇದೆ ಅಂತ ಜಾಗಕ್ಕೆ ನಾವು ತೆಗೆದುಕೊಳ್ಳುವುದು. ಇದು ಯಾಕಂದ್ರೆ ನಾವು ಅಂಗಾಂಗ ದಾನ ಪ್ಲೆಜ್ ಮಾಡಿದ ಮೇಲೆ ನಿರ್ದಿಷ್ಟ ಸಮಯದೊಳಗೆ ಕೊಡಬೇಕಾಗತ್ತೆ. ಇವತ್ತು ಬ್ರೈನ್ ಡೆತ್ ಆದ ಮೇಲೆ ಒಂದು ವಾರ ಕಳೆದು ನಾವು ಯಾವುದೇ ಅಂಗಾಂಗಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಕಾಲ ಮಿತಿಯೊಳಗಡೆ ನಾವು ವ್ಯವಹರಿಸಬೇಕಾದ ಕಾರಣದಿಂದ ಈ ಜೀರೋ ಟ್ರಾಫಿಕ್ ಮಾಡಿ ವೈದ್ಯರಿಗೆ ದಾನಿಗಳನ್ನ ರೋಗಿಯ ಬಳಿ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡುವಂತ ಒಂದು ಪೂರಕವಾದಂತಹ ವ್ಯವಸ್ಥೆ. ಯಾರು ಅಂಗಾಂಗ ದಾನವನ್ನು ಮಾಡಬಹುದು? ಈಗ ಚಿಕ್ಕ ಮಕ್ಕಳು ಕೂಡ ಮಾಡಬಹುದು, ಅಥವಾ ಒಂದು ಹಂತದಲ್ಲಿ ಆಗೋ ನಮ್ಮ ಜೀವನ ಮುಗಿತಾ ಇದೆ ಅಂತ ಅಂತ ಹಂತದಲ್ಲಿ ಮಾಡುವಂಥದ್ದು. 5 ವರ್ಷದಿಂದ 65-95 ವರ್ಷದವರೆಗೂ ಸಹ ಖಂಡಿತವಾಗಿ, ಈಗ 100 ವರ್ಷದವರು ಸಹ ಸಹಜ ಮರಣ ಆದ ನಂತರ ಕಣ್ಣನ್ನು ದಾನ ಮಾಡಬಹುದು, ಅಕ್ಷಿಪಟಲವನ್ನು ದಾನ, ಕಾರ್ನಿಯವನ್ನು ದಾನ ಮಾಡಲಿಕ್ಕಾಗ್ತದೆ. ಇಂತಹ ನಿರ್ದಿಷ್ಟ ಮಿತಿ ಅಂತ ಏನು ಇರುವುದಿಲ್ಲ. ಕೆಲವೊಮ್ಮೆ ಇಂತಿಷ್ಟು ಅಂಗಗಳು, ಕೆಲವೊಂದು ಅಂಗಗಳನ್ನು, ಈಗ 70 ವರ್ಷ ಆದಮೇಲೆ ಕೆಲವೊಮ್ಮೆ ಹಾರ್ಟ್ಗಳು ಮಯೋಪತಿ ಇರ್ತದೆ, ಕೆಲವೊಂದು ಅಂಗಗಳನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ಅಂಗಗಳಿಗೆ ಇಂತಿಷ್ಟು ವರ್ಷದ ಒಳಗೆ ತೆಗೆದುಕೊಳ್ಬೇಕು ಅಂತೇಳಿ ನಾವು ವೈದ್ಯರಿಗೆ ಒಂದು ಮಾರ್ಗದ ಸೂಚಿ ಇರ್ತದೆ. ಆದರೆ ಈಗ ಕಣ್ಣನ್ನು 100 ವರ್ಷದ ಆದರೂ ಸಹ ತಗೊಳ್ಳಿಕ್ಕೆ ಆಗ್ತದೆ. ರಕ್ತದಾನ ಮಾಡೋದಾದರೆ ನೋಡಿ 65 ನಂತರ ರಕ್ತದಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ರತಿಯೊಂದಕ್ಕೂ ಸಹ ಅದರದ್ದಾದಂತಹ ಮಾರ್ಗಸೂಚಿಗಳಿದೆ, ಅದು ವೈದ್ಯರ ಪ್ರೋಟೋಕಾಲ್ಗಳ ಮುಖಾಂತರ ನಾವು ಮಾಡುವಂಥದ್ದು. ಯಾವುದನ್ನು ಯಾವ ದಾನ ಮಾಡಿ, ಕಿಡ್ನಿಯನ್ನು ಅಷ್ಟೇ, ಅದರ ಕಾರ್ಯಕ್ಷಮತೆಯನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ ಯಾವ ವರ್ಷದವರೆಗೆ ಅಂತೇಳಿ ನಾವು ವೈದ್ಯರೇ ಡಿಸೈಡ್ ಮಾಡ್ತೇವೆ ಅದನ್ನು. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಇಂಥ ಅಂಗವನ್ನೇ ದಾನ ಮಾಡಬಹುದು ಅನ್ನೋ ಆಯ್ಕೆ ಇದೆಯೋ ಅಥವಾ ಯಾವುದಾದ್ರೂ ಅಂಗವನ್ನು ತಗೊಳ್ಳಿ ಅಂತ ಹೇಳುವಂಥದ್ದು? ಈಗ ಬ್ರೈನ್ ಡೆತ್ ಆದ ಮೇಲೆ ಒಬ್ಬ ವ್ಯಕ್ತಿ ಕನಿಷ್ಠ 8 ವ್ಯಕ್ತಿಗಳ ಜೀವವನ್ನು ಉಳಿಸಬಹುದು. ಈಗ ತಾನೇ ನಾನು ಹೇಳಿದೆ, ಹಾರ್ಟನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಕಿಡ್ನಿಯನ್ನು ಮಾಡ್ಬೋದು, ಮೇಧೋಜೀರಕ ಗ್ರಂಥಿಯನ್ನು ಮಾಡ್ಬೋದು, ಲಂಗ್ ಶ್ವಾಸಕೋಶವನ್ನು ಮಾಡ್ಬೋದು. ಎಲ್ಲಿ ಅಗತ್ಯ ಇದೆಯೋ ಅಂಥವರಿಗೆ ಈ ವ್ಯಕ್ತಿಯಿಂದ ಆ ವ್ಯಕ್ತಿಗೆ ಜೋಡಿಸಲಿಕ್ಕೆ ಸಾಧ್ಯ ಇದೆ. ಸೊ ಬ್ರೈನ್ ಡೆತ್ ಆದ ಮೇಲೆ ನಮಗೆ ಯಾವ ದಾನ ಕೊಡ್ತೇನೆ ಅಂತ ಆದಮೇಲೆ ನಿಮಗೆ ಕಿಡ್ನಿ ಆದರೆ ಏನು, ಶ್ವಾಸಕೋಶ ಆದರೆ ಏನು, ಎಲ್ಲಿ ಅವಶ್ಯಕತೆ ಇದೆಯೋ ಅದು ಡೋನರ್ಸ್ ಯಾರಿಗೆ ಅಗತ್ಯ ಇದೆಯೋ ಅವರು ರಿಜಿಸ್ಟರ್ ಮಾಡಿರ್ತಾರೆ. ಈ ಕರ್ನಾಟಕ ಜೀವಸಾರ್ಥಕತೆಯಲ್ಲಿ ಇಂತಿಂಥ ಅಂಗಗಳು ಬೇಕಿದೆ ಅಂತೇಳಿ ಅದರ ಮಾಹಿತಿ ಇರ್ತದೆ. 25 ಕಿಡ್ನಿಗಳು ನಮಗೆ, ಇಂಥ ಬ್ಲಡ್ ಗ್ರೂಪಿನ ಕಿಡ್ನಿಗಳು ನಮಗೆ ಬೇಕಿದೆ ಅಂತೇಳಿ.